ಸಚಿವ ಬಿಶ್ರೀರಾಮುಲು. ರಾಜ್ಯದಲ್ಲಿ ಈ ತಿಂಗಳ 24ರಿಂದ ಒಂದು ವಾರಗಳ ಕಾಲ ಕನ್ನಡಕ್ಕಾಗಿ ನಾವು ಅಭಿಯಾನ, ಸಚಿವ ಸುನೀಲ್ ಕುಮಾರ್. ಆಕಾಶವಾಣಿ ಮತ್ತು ದೂರದರ್ಶನದ ಯಾವುದೇ ಕೇಂದ್ರ ಮುಚ್ಚುವ ಪ್ರಸ್ತಾವ ಇಲ್ಲ, ಪ್ರಸಾರ ಭಾರತಿ ಸಿಇಒ ಶಶಿಶೇಖರ ವೆಂಪತಿ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಕೇಳಿದ್ರೆ ಈ ಸಂಜೆ 7:30 ಸುದ್ದಿ ಸಮಾಚಾರ, 7:45 ಸುದ್ದಿ ಜಂಪೆ ಕೇಳಿದ್ರಿ. 7:50 ಅರೆಭಾಷಾ ಐಸಿರಿ ಕಾರ್ಯಕ್ರಮದಲ್ಲಿ ಚಿತ್ರಕಲಾವಿದ ವಿಟ್ಲದ ಕೆಟಿ ಶಿವಪ್ರಸಾದ್ ಅವರೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ. ರಾತ್ರಿ 9:00 ಪ್ರಸಾರ ಭಾರತಿಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಶಶಿಶೇಖರ್ ವೆಂಪತಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. 10:30 ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ ಕ್ರೀಡಾಲೋಕ ಕೇಳುವಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಸಂಪರ್ಕಿಸಲು ಸಂಖ್ಯೆ 08272200006. ಕಾರ್ಯಕ್ರಮ ಪ್ರಸ್ತುತಿ ವಿಜಯ್ ಅಂಗಡಿ. ನೇರ ಪ್ರಸಾರದಲ್ಲಿ ಮಡಿಕೇರಿ ಆಕಾಶವಾಣಿಯಿಂದ ಕೃಷಿ ಸಿರಿ ಬಿತ್ತರವಾಗ್ತಾ ಇದೆ. ರೈತರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ಅನುಭವಿ ಕೃಷಿಕರು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಬಹುದು. ರೈತ ಮಹಿಳೆಯರು ಸಹ ಕಾರ್ಯಕ್ರಮಕ್ಕೆ ಸಂಪರ್ಕ ಮಾಡಿ ಮಾತನಾಡಬಹುದು. ಚಲೋ ಅನಿಸ್ತಂದ್ರೆ ಅವರನ್ನು ಪ್ರತ್ಯೇಕವಾಗಿ ಮಾತನಾಡಿಸಿ ಸಂದರ್ಶನವನ್ನು ರೂಪಿಸ್ತೀವಿ. ಕೇಳಿದರೆ ನೇರ ಪ್ರಸಾರದ ಕಾರ್ಯಕ್ರಮವನ್ನು ನೀವು ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನಲ್ಲೂ ಆಲಿಸಿಕೊಳ್ಬೋದು. ನ್ಯೂಸ್ ಆನ್ ಏರ್ ಆ್ಯಪನ್ನು ನಿಮ್ಮ ಮೊಬೈಲ್ನಲ್ಲೇ ಅಳವಡಿಸ್ಕೊಂಡ್ರೆ ಮಡಿಕೇರಿ ಅಲ್ಲದಲ್ಲೇ ರಾಜ್ಯದ ಇತರೆ ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ಕೇಳ್ಬೋದು. ಕರೆಗಳನ್ನು ಮಾಡ್ತಾ ಇದ್ದೀರಿ, ಮಾತಾಡ್ತಾ ಹೋಗೋಣ. ನಮಸ್ಕಾರ. ನಮಸ್ಕಾರ. ಈಶ್ವರ್ ಅವರು, ಈಶ್ವರ್ ಅವರೇ, ಮಳೆ ಹೇಗಿದೆ ನಿಮ್ ಕಡೆಗೆ? ಹೌದ್ರ? ಕಡಿಮೆ ಆದ್ರೆ ಒಳ್ಳೇದು ನಿಮ್ಗೆಲ್ಲ. ಯಾಕೆ? ಕಾಂಕೇದ ಹಣ್ಣಾಗುತ್ತೆ ಇನ್ನು. ಗದ್ದೆಗಳು ಮಳೆ ಇದ್ರೆ ಬರೋದಿಲ್ಲ. ಚಂದ. ಹೌದು. ಈ ಸಾರಿ ಅರೇಬಿಕಾ ಕಾಫಿ ಹೇಗಿದೆ ಬೆಳೆ? ಬೆಳೆ ಚೆನ್ನಾಗಿ ಉಂಟು, ಪರವಾಗಿಲ್ಲ. ಭತ್ತ ಎಲ್ಲ? ಭತ್ತ ಚೆನ್ನಾಗುಂಟು, ಬೆಳೆ ಚೆನ್ನಾಗಿ ಉಂಟು, ಇನ್ನು ಹೊಡೆ ಬಂದಿಲ್ಲ. ಹೌದ್ರ? ಬೆಳವಣಿಗೆ ನೋಡಿದ್ರೆ ಬೆಳೆ ಇಷ್ಟು ಇಳುವರಿ ಕೊಡಬಹುದು ಅಂತ ಮನಸ್ಸಲ್ಲಿ ಅಲ್ವಾ? ಹೌದಾ? ಏನಿರ್ಬೋದು, ಹೋದ ಸರಿ ಯಾಕೆ ಸರಿ ಇರಲಿಲ್ಲ, ಈ ಸಾರಿ ಯಾಕೆ ಚೆನ್ನಾಗಿದೆ ಅಂತ ಹೇಳ್ತೀರಿ? ಅಂದ್ರೆ ಕಳಿಸಲ ಸ್ವಲ್ಪ ಸಗಣಿ ಗೊಬ್ಬರ ಕಮ್ಮಿ ಆಗಿತ್ತು, ಈ ಸಲ ಚಂದ ಸಗಣಿ ಗೊಬ್ಬರ ಹಾಕಿದ್ವಿ. ನೋಡಿ ನೋಡಿ, ಎಷ್ಟು ಸರಿ ಈ ಸಲ ಅಂದ್ರೆ ಮಳೆ ಹೋಯ್ತಾನೆ ಇತ್ತಲ್ಲ ಇಲ್ಲಿವರೆಗೂ. ಮಳೆ ಒಂದ್ ರೀತಿಯಲ್ಲಿ ಹದವಾಗಿ ಬಂದಿದ್ದು ಒಂದಾಯ್ತು, ಎರಡನೇದು ನೀವು ಮಣ್ಣಿನ ಫಲವತ್ತತೆಗೆ ಗೊಬ್ಬರ ಕೊಟ್ಟಿದ್ದು ಪುಷ್ಟಿ ನೀಡ್ತು ಅಲ್ವಾ? ಹೌದು. ಯಾವ್ದು ತಳಿ ಬೆಳೆದಿದ್ರಿ? ರಾಜಭೋಗ. ಎಷ್ಟು ಎಕರೆಯಲ್ಲಿ ಬೆಳ್ಕೊಳ್ತೀರಿ? 4 ಎಕರೆ ಮಾಡಿದ್ದೀವಿ. ಓಹೋ, ಎಷ್ಟು ವರ್ಷದಿಂದ ರಾಜಭೋಗನ 3-4 ಎಕರೆಯಲ್ಲಿ ಬೆಳಿತೀರಿ? 3-4 ವರ್ಷ ಆಯ್ತು. ಹೌದಾ, ರಾಜಮುಡಿಗೂ ರಾಜಭೋಗಕ್ಕೂ ಮತ್ತಿತರೆ ತಳಿಗಳಿಗೆ ಏನು ಹೋಲಿಕೆ ಮಾಡಿ ಹೇಳ್ತೀರಿ ತಾವು? ಅಂದ್ರೆ ರಾಜಭೋಗ ಅಂದ್ರೆ ಭತ್ತ ಚೆನ್ನಾಗಿರುತ್ತೆ, ಇಳುವರಿ ಮತ್ತೆ ಹುಲ್ಲು ಚೆನ್ನಾಗಿರುತ್ತೆ, ದನಗಳಿಗೆ ತಿನ್ನಕ್ಕೆ ದೊಡ್ಡ ದಪ್ಪಾಗಿ ಚೆನ್ನಾಗಿರುತ್ತೆ. ಹೌದಾ, ಅಂದ್ರೆ ಬೆಳೆ ಬೀಳಲ್ಲ, ರಾಜಭೋಗ ಬೀಳೋದಿಲ್ಲ, ನೆಟ್ಟಿಗೆ ಇರುತ್ತೆ. ಕ್ಯಾಸಿಲ್ ಹಾಕಿದ್ರೆ ಗದ್ದೆಯಲ್ಲಿ ಬೀಳುತ್ತೆ, ಕುಯ್ಯ ಕಷ್ಟ ಆಗುತ್ತೆ, ಬೀಳೋದಿಲ್ಲ ರಾಜಭೋಗ. ನಿಮ್ ಸಂಖ್ಯೆಯನ್ನ ಒಂದ್ಸಾರಿ ಕೊಡ್ತೀರಾ? ಹಿಂದೆ ಕೊಟ್ಟಿದ್ದೀರಿ, ಆದ್ರೂ 9-4-9-4-8-3-8-5-6-3-2-6-3-2. ಪ್ರಶ್ನೆ ನಿಮಗೆ, ಏಲಕ್ಕಿ ನಿಮಗೆ ಪರಿಚಯ ಇದೆ ಅಲ್ವಾ? ಏಲಕ್ಕಿ ಉಂಟು, 3-4 ಟೆಂಡೆ ಉಂಟಷ್ಟೇ. ಅಂದ್ರೆ ಹಾಕಿಲ್ಲ ನಾವು, 3-4 ಟೆಂಡೆ ಉಂಟು, ಒಳ್ಳೆ ವಸ್ತು ಉಂಟು, 4-5 ಕೆಜಿ ಆಗಬಹುದು. ಹೌದಾ, ಹೋ, ಏನಿದೆ ಬೆಲೆ? ಬೆಲೆ 8 ಕೆಜಿ 800 ರೂಪಾಯಿ ಅಂತ ಇದ್ರು, ಕಮ್ಮಿ ಆಗುಂಟು ಅಂತ. 1 ಕಿಲೋಗ್ರಾಂ ಏಲಕ್ಕಿ ಬೀಜದಿಂದ ಎಷ್ಟು ಸಸಿಗಳನ್ನ ಮಾಡಬಹುದು ಅನ್ನೋದು ನಿಮಗೆ ಪ್ರಶ್ನೆ. 1 ಕಿಲೋಗ್ರಾಮ ಏಲಕ್ಕಿ ಬೀಜದಿಂದ ಎಷ್ಟು ಸಸಿಗಳು ನೋಡಿ ಯೋಚನೆ ಮಾಡಿ, 100 ಅಂತ ಪಟ್ಟನ್ನ ಹೇಳ್ಬಿಟ್ರಿ. 1 ಕಿಲೋಗ್ರಾಮ್ ಏಲಕ್ಕಿ ಬೀಜ ಅಷ್ಟು ತೂಕ ಇರ್ತಾವ? ಏನು ಸಪೋಟ ಹಣ್ಣಿನ ತರ ಅಥವಾ ಅಷ್ಟು ತೂಕ ಹೇಳ್ತೀರ? 1 ಕಿಲೋಗ್ರಾಮ್ಗೆ ಏಲಕ್ಕಿ ಬೀಜ ನೀವು ಆರಿಸ್ಕೊಂಡ್ರೆ 50-100 ಸಸಿ ಬರೋದು ನೋಡಿ ಯೋಚನೆ ಮಾಡಿ. ಸಾವಿರಾರು ಸಸಿಗಳು ಬರ್ತವೆ, ಕಮ್ಮಿ ಅಲ್ಲ, ಹೆಚ್ಚಿಗೆ ಆಗ್ಬೇಕು. ಸಾವಿರಾರು ಸಸಿಗಳು ಬರ್ತವೆ, ನೋಡೋಣ. ಮುಂದಿನ ಕರೆ ಯಾರು ಮಾಡ್ತಾರೆ ನೋಡಿಕೊಂಡು ಉತ್ತರ ತಿಳ್ಕೊಳ್ರಂತೆ. ನಿಮ್ಮನ್ನ ಪ್ರತ್ಯೇಕವಾಗಿ ಸಂಪರ್ಕ ಮಾಡ್ತೀವಿ ರಾಜಭೋಗ ಭತ್ತದ ಬೇಸಾಯಕ್ಕೆ ಸಂಬಂಧಪಟ್ಟಂತೆ. ನಮಸ್ಕಾರ. ನಮಸ್ಕಾರ ಕೇಳಿಗರೆ. ಕೊಡಗಿನಲ್ಲಿ ತುಂಬ ಜನ ಭಿನ್ನ ಭಿನ್ನವಾದ ಭತ್ತದ ತಳಿಗಳನ್ನು ಸಾಗುವಳಿ ಮಾಡ್ತಿದ್ದೀರಿ. 10-6 ತಳಿಗಳು ಇಲ್ಲಿ ಕಾಣಿಸಿಕ್ತವೆ. ರಾಜಭೋಗದ ಬಗ್ಗೆ ಈಶ್ವರ ಅವರು ಹೇಳ್ತಾ ಇದ್ದಾರೆ ನೋಡಿ. ನಮಸ್ಕಾರ, ಹೇಳಿ ತಮ್ಮ ಹೆಸರು, ಮಾತಾಡಿ. ಯಾರು ಕೇಳ್ತಾ ಇಲ್ಲ ನಿಮ್ಮ ಧ್ವನಿ? ಕೆಲವೊಬ್ಬರದ್ದು ಧ್ವನಿ ಕೇಳೋದಿಲ್ಲ ಅಥವಾ ಸ್ಪಷ್ಟವಾಗಿರೋದಿಲ್ಲ. ಒಂದು ಒಳ್ಳೆಯ ಸ್ಥಳದಲ್ಲಿ ಕೂತ್ಕೊಂಡ್ರೆ ಅನುಕೂಲ ಆಗ್ತದೆ ಶ್ರೋತೃಗಳೇ. ನಮಸ್ಕಾರ, ಹೇಳಿ ಯಾರು ತಾವು? ನಾ, ನಿಮ್ಮ ಹೆಸರು? ನಿಮ್ಮ ಹೆಸರು ಹೇಳಿ. ದರ್ಶನ್. ಎಲ್ಲಿಂದ ದರ್ಶನ್? ಹೊಸಪೇಟೆ. ವಿರಾಜಪೇಟೆ. ಯಾಕೆ ಬಹಳ ನಿಧಾನಕ್ಕೆ ಮಾತಾಡ್ತೀರಿ? ಮತ್ತೆ ಅಲ್ಲಿ ಯಾರು ಪಕ್ಕದಲ್ಲಿ ನಿಮ್ಮ ಮನೆಯಲ್ಲಿ ಮಾತಾಡ್ತಾರೆ ಅಥವಾ ಹೊರಗಡೆ ಇದ್ದೀರಾ? ಶತ್ರುಗಳಿಗೆ ಗಮನಿಸ್ಕೊಳ್ಳಿ, ನೀವು ಮಾತಾಡುವಾಗ ಅಕ್ಕಪಕ್ಕದಲ್ಲಿ ಯಾರು ಮಾತಾಡದೇ ಇದ್ರೆ ಬಹಳ ಒಳ್ಳೆಯದು. ಸ್ಪಷ್ಟವಾಗಿ ನಿಮ್ಮ ವಿಚಾರ ಸಿಗುತ್ತೆ ನಮಗೆ, ಆಮೇಲೆ ಪ್ರಸಾರನೂ ಸ್ಪಷ್ಟವಾಗಿರುತ್ತೆ. ಆ ಕಡೆ ಕಡೆ ಯಾರ್ಯಾರು ಮಾತಾಡ್ತಾ ಇದ್ರೆ ಕೇಳಿಗರು ತಪ್ಪು ತಿಳ್ಕೊಂಡ್ಬಿಡ್ತಾರೆ ಶ್ರೋತೃಗಳು ನಿಮ್ಮ ಬಗ್ಗೆ. ನಮಸ್ಕಾರ, ಹೇಳಿ. ಹಲೋ, ತಮ್ಮ ಹೆಸರು? ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ಜಗದೀಶ್ ಅಂತ, ಬೆಟ್ಟತ್ತೂರಿಂದ. ಜಗದೀಶ್ ಅಂತ. ಬೆಟ್ಟತ್ತೂರು. ಯಾವ ತಾಲೂಕು ಹೇಳಿ ಸ್ವಾಮಿ? ಮಡಿಕೇರಿ ತಾಲೂಕು. ಎಷ್ಟು ದೂರ ಆಗುತ್ತೆ ಮಡಿಕೇರಿಯಿಂದ? ನಮ್ಮನೆ 17 ಕಿಲೋಮೀಟರ್ ಆಗುತ್ತೆ. ಹೌದಲ್ವಾ? ಮದಿನಾಡಿಗೆ ಹತ್ರ ಆಗುತ್ತಲ್ವಾ? ಹೌದು, ಮದಿನಾಡಿಂದ ಹತ್ರ. ಹೌದೌದು. ಬೆಟ್ಟತ್ತೂರ್ ಬೆಟ್ಟಗೇರಿ ಚೇರಂಬಾಣೆ 3 ಕಡೆಯಿಂದ ಬರ್ಬೋದು. ಬೆಟ್ಟತ್ತೂರ್ನಲ್ಲಿ ಬಹಳ ಜನ ರೇಡಿಯೋ ಕೇಳ್ತಾರೆ ಹೇಗೆ? ಹೌದು ಸರ್. ಅಲ್ವಾ, ತುಂಬಾ ವರ್ಷದಿಂದನೇ ಕೇಳ್ತಾ ಇದ್ದೀವಿ, ಟಿವಿ ಬರಕ್ಕೆ ಮುಂಚೆ ರೇಡಿಯೋನೇ ಕೇಳ್ತಾ ಇದ್ದೀವಿ. ನೋಡಿ ನೋಡಿ ಜಗದೀಶಣ್ಣ, ನಿಮ್ಮ ವಿಶೇಷ ವಿಚಾರ ಹೇಳ್ಬೋದಾ? ನಿಮ್ಮ ಕೃಷಿ ಬದುಕಿಂದು ಏನು ವಿಶೇಷ ಇದೆ ಅಂತ ಸ್ವಲ್ಪ ಸೂಕ್ಷ್ಮ ಹೇಳಿ, ಆಮೇಲೆ ನಿಮ್ಮ ಪ್ರಶ್ನೆ ಬರುತ್ತೆ. ಕೃಷಿ ಒಟ್ಟು 4 ಎಕರೆ ಇದೆ ಸರ್. 4 ಎಕರೆ. ಮೊದ್ಲು ಎಲ್ಲ ಏಲಕ್ಕಿ ಇತ್ತು, ಈಗ ಇತ್ತೀಚೆಗೆ ಕಾಫಿ ಮಾಡ್ತಾ ಇದೀವಿ. ಪೆಪ್ಪರ್ ಎಷ್ಟು ಕಷ್ಟಪಟ್ಟು ಮಾಡಿದ್ರು ನಮ್ಗೆ ಕೈಗೆ ಸಿಗ್ತಾ ಇಲ್ಲ, ಅಂದ್ರೆ ಮಳೆಗೆ ಕಚ್ತಾ ಇಲ್ಲ. ಹಾಗೆ ಕಾಫಿನೇ ಮುಖ್ಯವಾದ ಬೆಳೆ. ಎಸ್ಟೇಟ್ ಅಲ್ಲೆಲ್ಲ ಕೆಲಸ ಮಾಡಿ ಅನುಭವ, ಸೂಪರ್ವೈಸರ್ ಆಗಿ. ಹೌದಾ? ಅದ್ರಿಂದ ಸ್ವಲ್ಪ ಅದೇ ಮೆಥಡ್ ಅಲ್ಲಿ ಮಾಡ್ತೀನಿ, ಆದ್ರೂ ನಿಲ್ತಾ ಇಲ್ಲ, ಅಂದ್ರೆ ನಮ್ಗೆ ನೀರಿನ ಸೌಕರ್ಯ ಇಲ್ಲ. ಹಾಗಾಗಿ ಮಳೆ ಆಧಾರಿತದಲ್ಲಿ ಮಾಡ್ತಾ ಇದ್ದೀವಿ. ಕಾಫಿನೂ ಮಳೆ ಆಧಾರಿತನಾ? ಹೌದು. ಅಂದ್ರೆ ಗದ್ದೆ ಸ್ವಲ್ಪ ಇದೆ, ಅಲ್ಲಿ ಕೆರೆ ಮಾಡಿದ್ರು ತೋಟಕ್ಕೂ ಸುಮಾರು ದೂರ ಆಗ್ತದೆ. ನಾಲ್ಕು ಎಕರೆ ಕಾಫಿಯಲ್ಲಿ ಎಷ್ಟು ಇಳುವರಿ ಸಿಗುತ್ತೆ ನಿಮಗೆ? ಈಗ ಸ್ವಲ್ಪ ಅದೊಂದು ಅರಬಿಕಾ ಒಂದು 70 ಸೆನ್ಸ್ ಅಲ್ಲಿ ಬರೀ ಅರಬಿಕಾ ಮಾಡಿದೀನಿ, ಅದು ಬಿಟ್ಟು ರೋಬಸ್ಟಾ ಅಲ್ಲಿ ಒಂದು 80-90 ಕಿಲೋವರೆಜ್ ಬರ್ತಾ ಇದೆ. ಹೌದಾ? ದನಕರುಗಳನ್ನ ಇಟ್ಕೊಂಡಿದ್ದೀರಾ? ಇದೆಯಾ ಸರ್, ಎರಡು ಹಸು ಎರಡು ಕರು ಇದೆ. ಓಹೋ, ಎರಡು ಹೊರೆ ಕರನ ಬೇರೆಯವರಿಗೆ ಸಾಕ್ಲಿಕ್ಕೆ ಅಂತ ಕೊಟ್ಟೆ. ಹಾಗೆ ಫ್ರೀ ಆಗಿ. ಓಕೆ, ನಿಮ್ ಸಂಖ್ಯೆನ ಹೇಳಿ ಜಯೇಶ. 9480 9280 ಆದ್ಮೇಲೆ 9289 7575. ಓಕೆ, ಮಾತಾಡೋಣ. ಈಗೊಂದು ಪ್ರಶ್ನೆ ಕೇಳ್ತಾ ಇದೆ, 1 ಕಿಲೋಗ್ರಾಂ ಏಲಕ್ಕಿ ಬೀಜದಿಂದ ಎಷ್ಟು ಸಸ್ಯಗಳು ಸಿಗ್ತವೆ ಅಥವಾ ಮಾಡ್ಕೊಳ್ಬಹುದು ಅಂತ? ಸುಮಾರು ಅಂದಾಜು ಒಂದು 10,000 ಸಸ್ಯಗಳು ಸಿಗ್ಬೋದು. ಸ್ವಲ್ಪ ಹೆಚ್ಚಿಗೆನೆ ಹೇಳಿದ್ರೆ ಇನ್ನು ಸ್ವಲ್ಪ ಅರ್ಧಕ್ಕರ್ಧ ಕಡಿಮೆ ಮಾಡ್ಬೇಕು ನೀವು. 3,000-5,000 ಸಸ್ಯಗಳು ಸಿಗ್ತವೆ 1 ಕೆಜಿ ಏಲಕ್ಕಿ ಬೀಜದಿಂದ. ಹೌದು, ಅಂದ್ರೆ ಒಂದು ಮಿತವಾದ ತೂಕ ಇರ್ತವೆ, ಗಟ್ಟಿ ಇರ್ತವೆ ಬೀಜಗಳು. ಅದರಲ್ಲಿ ಮತ್ತೆ ಜೊಳ್ಳನು ಬರುತ್ತೆ, ಕೆಲವೊಂದು ಮೊಳಕೆ ಆಗುದಿಲ್ಲ ಅಲ್ವಾ? ಅದೇ ಮನೆ ಬಳಕೆಗೆ ಆಗುವಷ್ಟು ಎಲ್ಲರೂ ಬೆಳ್ಕೋಬಹುದು ಅಲ್ವಾ? ಮತ್ತೆ ನೋಡಿ, ಅದೇ ಹಾನಿಗಳು ಬರ್ತವೆ, ಕಿತ್ತು ಬಿಸಾಗ್ತವೆ, ಆದ್ರೂ ಆಗ್ತಾ ಇರ್ತದೆ, ಆದ್ರೂ ಬಿಡುದಿಲ್ಲ. ಅದೇ ಅದೇ, ಈ ವರ್ಷ ಹಾನಿಗಳು ಏನಾದ್ರೂ ಕಟ್ಟ ಕೊಟ್ಟುವ ಅಥವಾ ಹೇಗೆ? ನಮ್ಮ ಮನೆ ಪಕ್ಕದಲ್ಲಿ ಮೊನ್ನೆ ಒಂದು 10 ಹಾನಿಗಳಿದ್ವು. ಓಹೋ, ಒಂದೇ ಗ್ರೂಪ್ ಅಲ್ಲಿ ನಾವೇ ಓಡಿಸಿದ್ದು ಬೇರೆಯವ್ರದ್ದು ಗದ್ದೆ. ಓಹೋ, ಅಂದ್ರೆ ನಮ್ ಗದ್ದೆ ದೂರ ಅಂದ್ರೆ ಕಾಡ್ ಪಕ್ಕದಿಂದ ಆನೆಗಳು ಬಂದು ಇಳಿಯೋದೆ ನಮ್ ಗದ್ದೆಗೆ. ಓಹೋ, ನಾವು ಸುಮಾರು 20 ವರ್ಷದಿಂದ ಗದ್ದೆ ಮಾಡ್ತಾ ಇಲ್ಲ. ನೋಡಿ ನೋಡಿ, ಹೇಗೆ ಓಡಿಸಿದ್ರಿ? ನಾ ಹೋಗಿ ಲೈಟ್ ಹಾಕಿದ್ದು, ಓಡ್ಲೇ ಇಲ್ಲ. ಆಮೇಲೆ ಸುಮ್ಮನೆ ಭಯಕ್ಕೋಸ್ಕರ ಒಂದು ಪಟಾಕಿ ಹೊಡೆದ್ವಿ, ಮತ್ತೆ ಸ್ವಲ್ಪ ಬೊಬ್ಬೆ ಹಾಕಿದ್ವಿ, ಆಮೇಲೆ ಹೋಗಿ ಕಾಡ್ಗೆ ಸೇರ್ಕೊಂಡ್ವಿ. ಓಹೋ, ನೋಡಿ, ನಾಯಿಗಳಿಗೆ ಅದ್ರಲ್ವಾ? ನಾಯಿ ಸೌಂಡ್ ಮಾಡಿದಾಗ ಅದು ನಮ್ಗೆ ಗೊತ್ತಾಗಿದೆ ಸರ್, ರಾತ್ರಿ 1 ಗಂಟೆ ಆಗಿತ್ತು. ಯಾಕೋ ನಾಯಿ ಸೌಂಡ್ ಮಾಡ್ತಾ ಇದೆ ಅಂತ ಎದ್ದು ನೋಡಿದಾಗ ತಿಂತಾ ಇತ್ತು ಗದ್ದೆ ಪಕ್ಕದಲ್ಲಿ. ನೋಡಿ, ಅದೇ ನಮ್ ಮನೆ ಸುತ್ತಲೂ ಬಂದು ಬಾಳೆ ಎಲ್ಲ ತಿಂದು ಹೋಗ್ತದೆ. ಮೊದ್ಲು ನಾಯಿ ಇರ್ಲಿಲ್ಲ, ನಾವು ಬೆಳಿಗ್ಗೆ ಎದ್ದು ನೋಡಿದಾಗನೇ ಗೊತ್ತು ಆನೆ ಬಂದಿದೆ ಅಂತ. ಕಾಡು ಪಕ್ಕದಲ್ಲಿ ಇರೋದ್ರಿಂದ ಯಾವ ಪ್ರಾಣಿಗಳು ಬರ್ತವೆ ಏನಾಗ್ತದೆ ಗೊತ್ತಾಗುದಿಲ್ಲ ಅಲ್ವಾ? ಈಗ ಖರ್ಚಿಗೆ ಸಹ ಬಾಳೆ ಬಾಳ ಅಪರೂಪ ಆಗ್ಬಿಟ್ಟಿದೆ. ಕೋತಿಗಳ ಕಾಟನು ಸ್ವಲ್ಪ ಇರ್ಬೇಕೇನೋ ಅಲ್ವಾ? ಹೌದು, ಕೋತಿಗಳು ಇದೆ ಸರ್, ಸ್ವಲ್ಪ ಏಲಕ್ಕಿ ಗಿಡ ಎಲ್ಲ ಸುಲಿತದೆ. ಏನ್ ಮಾಡೋದು, ವಿಶಾಲವಾದ ಕಾಡು ಪಕ್ಕದಲ್ಲಿರುವಾಗ ಯಾವ ಪ್ರಾಣಿಗಳು ಯಾವಾಗ ಬರ್ತವೆ ಏನ್ ಮಾಡ್ತವೆ ಗೊತ್ತಾಗೋದಿಲ್ಲ. ನಿಜ, ಸಹಿಸ್ಕೋಬೇಕು ಅಷ್ಟೇ. ಜಗದೀಶಣ್ಣ, ಸಂಪರ್ಕ ಮಾಡಿದಕ್ಕೆ ಧನ್ಯವಾದ, ಒಳ್ಳೇದಾಗ್ಲಿ. ನಮಸ್ಕಾರ. ಧನ್ಯವಾದ. ನಮಸ್ಕಾರ. ಕೇಳಿದ್ರೆ ಇಡೀ ರಾಜ್ಯಕ್ಕೆ ಇಡೀ ದೇಶದಲ್ಲಿ ಕೃಷಿಕರಿಗೆ ಒಂದಲ್ಲ 16 ರೀತಿಯ ಸಮಸ್ಯೆಗಳು, ಆದ್ರೂ ಜನ ಬಿಡುದಿಲ್ಲ, ಹೋರಾಟ ಮಾಡಿಕೊಂಡು ಜೀವನ ಮಾಡ್ತಾರೆ, ಅದುವೇ ಶ್ರೇಯಸ್ಸಿನ ಬದುಕು ಅನ್ಕೊಂಡು ಹೇಳೋದಿದೆ. ಮುಂದಿನ ಕರೆ. ನಮಸ್ಕಾರ, ಹೇಳಿ. ಹಾ ಹೇಳಿ, ಯಾರು ತಾವು? ದರ್ಶನ್. ಜ್ವರ ಮಾತಾಡಿ, ಆರಾಮಾಗಿ ಮಾತಾಡಿ. ವಿರಾಜಪೇಟೆಯಿಂದ ಮಾತಾಡ್ತಿದ್ರ ದರ್ಶನ್, ಕೇಳ್ತಾ ಇದೀಯಾ? ಇಲ್ಲ, ಯಾಕೋ ದರ್ಶನ್ ಅವ್ರದ್ದು ದರ್ಶನನ ಆಗ್ತಾ ಇಲ್ಲ, ಅವರ ಧ್ವನಿಯ ದರ್ಶನ. ಏನ್ ಮಾಡೋದು, ಸರಿಯಾಗಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ, ಬಹಳ ಮೃದುವಾಗಿ ಮಾತಾಡ್ತಿದ್ದಾರೆ. ಮುಂದಿನ ಕರೆ. ನಮಸ್ಕಾರ, ಹೇಳಿ, ಯಾರು ತಾವು? ನಮಸ್ತೆ ಸರ್, ಚಂದ್ರು ಸರ್. ನಮಸ್ಕಾರ ಚಂದ್ರಣ್ಣ. ನಿಮಗೆ ಧನ್ಯವಾದ ಸರ್. ಹಾ, ಯಾಕೆ ಧನ್ಯವಾದ? ಏನು ಇಲ್ಲದರೆ ಧನ್ಯವಾದ ಹೇಳ್ತಿದ್ರಿ? ನೀವು ನಮ್ಗೆ ಧನ್ಯವಾದ ಅಂದ್ರಲ್ಲ ಸರ್, ನಾವು ನಿಮ್ಗೆ ನೀವು ಅಧಿಕಾರಿಗಳು, ನೀವು ಸಂಪರ್ಕ ಮಾಡಿದಕ್ಕೆ ನಾವು ಧನ್ಯವಾದ ಹೇಳ್ಬೇಕು. ಅಧಿಕಾರಿಗಳನ್ನ ನಾವೆಲ್ಲ ಜನಸೇವಕರು, ಸಮಾಜದಲ್ಲಿ ಒಳ್ಳೇದ್ ಮಾಡ್ಲಿಕ್ಕಾಗಿ ಸರ್ಕಾರ ನೇಮಕ ಮಾಡಿದೆ ಅಲ್ವಾ? ಎಷ್ಟು ಸಾಧ್ಯ ಆಗಿದ್ದಷ್ಟು ದುಡಿರಿ ಅಂತ ನೇಮಕ ಮಾಡಿರೋದು ಅಲ್ವಾ? ಹೌದು, ನೀವು ಅಧಿಕಾರಿಗಳ ಕಾರ್ಯಕ್ರಮ ಮಾಡಿದ್ರು ಹಾಗೆ ಹಾಗೆ. ಮಳೆ ಮಳೆ ಹೇಗಿದೆ ಚಂದ್ರಣ್ಣ? ಸರ್ ನಿನ್ನೆ ಹಿಂದಿಲ್ಲ ಸರ್, ಮೊನ್ನೆ ಬೀಳ್ತು. ಹೋದ ವರ್ಷಕ್ಕಿಂತ ಈ ಸಾರಿ ಸ್ವಲ್ಪ ಹೆಚ್ಚಿಗೆನೆ ಮಳೆ ಅಂತ ಅನ್ಸುತ್ತಲ್ವಾ? ಬಿದ್ದಿದ್ರು ಸರ್, ಕೆರೆ ಪರೆಗಳು ನೀರು ಬಂದಿಲ್ಲ ಸರ್. ಕೆಲವೊಂದ್ಸಾರಿ ಮನಸ್ಸು ಮಾಡ್ಬಿಟ್ರೆ ನಿಸರ್ಗ ಒಂದೇ ದಿನದಲ್ಲಿ ಹೇರಳವಾಗಿ ಮಳೆ ಸುರಿಸ್ಬಿಟ್ಟು ಕೆರೆ ತುಂಬಿಸ್ಬಿಡುತ್ತೆ. ಕಾಡು ಆಯ್ತೆ ಸರ್, ಇಲ್ಲಿಂದ ದೊಡ್ಡ ಬೆಡ್ರಳ್ಳಿ ಅಂತ ಆಯ್ತಲ್ಲ ಸರ್, ನೋಡಿ ನೋಡಿ ಅದೇ ಚಂದ್ರಣ್ಣ ಒಂದ್ ಪ್ರಶ್ನೆ ತಮ್ಗೆ, ಧನಿಯ ಅಥವಾ ಕೊತ್ತಂಬರಿ ನೀವು ನೋಡಿದಿರಿ ಬೆಳ್ಕೊಂಡಿರ್ಲೂಬೇಕು ಅಲ್ವಾ ಅಲ್ವಾ? ಒಂದು ಎಕರೆಯಲ್ಲಿ ಎಷ್ಟು ಕೊತ್ತಂಬರಿ ಕಾಳು ಸಿಗುತ್ತೆ ಅನ್ನೋದು ಹೇಳ್ಬೋದಾ? ಒಂದ್ ಎಕರೆಗೆ ಎಷ್ಟು ಕೊತ್ತಂಬರಿ ಕಾಳು ಸಿಗುತ್ತೆ, ಎಷ್ಟು ಬಿತ್ತನೆ ಬೀಜ ಹಾಕ್ತಾರ ರೈತರು? ನೀವೇನಾದ್ರೂ ಬೆಳೆದಿದ್ದ ಅನುಭವ ಇದ್ರೆ ಮೆಲ್ಕ್ ಹಾಕಬಹುದು, ನೆನ್ಪ್ ಮಾಡ್ಕೊಳ್ಬಹುದು. ಒಂದೇ ಸೇರು? ಅಬ್ಬಾ ಬಹಳ ಕಡಿಮೆ ಹೇಳ್ಬಿಟ್ರಿ, ಸಾಸಿವೆ ತರ ಹೇಳ್ಬಿಟ್ರಿ ಸರ್. ಅದು ಸಣ್ಣ ಅಲ್ವಾ ಸರ್? ಸಾಸಿವೆಗಿಂತ ಸಣ್ಣನಾ? ಇಲ್ಲ ಸರ್, ದಪ್ಪಗೈತೆ. ನಾನು ನೋಡಿದ್ದೀನಿ ಕೊತ್ತಂಬರಿ. ಅದು ಕೆಲವೊಬ್ರು ಕೊತ್ತಂಬರಿ ಸೊಪ್ಪು ಅಂತ ಹೇಳ್ತಾರೆ, ಕೊತ್ತಂಬರಿ ಬದಲಾಗಿ ಕೊತ್ತಂಬರಿ ಸೊಪ್ಪು. ಅದೇ ಅದು ಏನಿದ್ರು ಚಳಿಗಾಲದಲ್ಲಿ ಸರ್. ಹೌದು ನೋಡಿ, ಹೋಗ್ಬಿಡುದು. ಈ ಸಮಯದಲ್ಲಿ ಹಾಕೊಂಡ್ರೆ ಒಳ್ಳೆ ಬೆಳೆನೂ ಬರುತ್ತೆ, ಕೈಗೆ ಕಾಳು ಸಿಗುತ್ತಂತ ಅನ್ಕೊಂಡು ಇವತ್ತು ಒಬ್ಬ ರೈತರ ಜೊತೆ ಮಾತಾಡುವಾಗ ಹೇಳ್ತಾ ಇದ್ರು. ಪ್ರತಿ ವರ್ಷ ಬೆಳ್ಕಂತೀವಿ, ಮುಂಗಾರಿಯಲ್ಲಿ ಮೆಕ್ಕೆಜೋಳ ಅಥವಾ ಇನ್ನು ಬೇರೆ ಬೆಳೆ ಮಾಡ್ಕೊಂಡು ಈಗ ಇದನ್ನ ಹಾಕೊಂಡ್ಬಿಡ್ತೀವಿ, ಬಹಳ ಸುಲಭವಾಗಿ ಬರುತ್ತೆ. ನೋಡಿ ನೋಡಿ, ಅದೇ ಇದೇ ಮಣ್ಣಿನ ಜ್ಞಾನ ಅಥವಾ ರೈತರ ಜ್ಞಾನ. ಅದೇ ಎಷ್ಟು ಒಂದು ಎಕರೆಗೆ ಬಿತ್ತನೆ ಬೀಜ ಬೇಕಾಗ್ತದ ಅಂತ ಹೇಳ್ತೀರಿ? ಒಂದ್ ಕೆ ಒಂದ್ ಸೇರಂತೂ ಅಲ್ಲ, ಎರಡ್ ಕೆಜಿನೂ ಅಲ್ಲ. ಆಮೇಲೆ ಎಷ್ಟು ಇಳುವರಿ ಸಿಗುತ್ತೆ ಅಂತ ಹೇಳ್ಬೋದಾ? ಒಂದ್ ಕ್ವಿಂಟಲ್. ಎರಡು ಯಾಕೋ ವ್ಯತ್ಯಾಸ ಆಗಿದೆ ಅಂದ್ರೆ ನೀವು ಅದನ್ನ ಬೆಳೆದಿಲ್ಲ, ಸ್ವಲ್ಪ ಮಟ್ಟಿಗೆ ಹಾಕೊಂಡು. ಹೌದೌದು, ನಮ್ ಕಡೆ. ನೋಡೋಣ, ಈಗ ಮುಂದೆ ಅವರು ಸಂಪರ್ಕ ಮಾಡ್ತಾರಲ್ಲ, ಮಾತಾಡ್ತಾ ಇರ್ತೀವಿ, ಆಲಿಸ್ತಾ ಇರಿ, ಉತ್ತರ ಸಿಗುತ್ತೆ. ಧನ್ಯವಾದ, ನಮಸ್ಕಾರ ಚಂದ್ರಣ್ಣ. ಕೇಳಿದ್ರೆ ಕೊತ್ತಂಬರಿ ಯಾರಿಗಿಷ್ಟ ಇಲ್ಲ ಹೇಳಿ ಅಲ್ವಾ? ಪ್ರತಿನಿತ್ಯ ಅಡುಗೆಗೆ ಹೆಣ್ಮಕ್ಳು ತುಂಬಾ ಇಷ್ಟಪಟ್ಟು ಬಳಸ್ತಾರೆ, ಚಟ್ನಿ, ಪಲ್ಯ, ಸಾರು, ಚಿತ್ರನ್ನ, ಉಪ್ಪಿಟ್ಟು, ಹೀಗೆ ಅದನ್ನು ಹಾಕಿದ್ರೇ ವಿಶೇಷವಾದ ರುಚಿ. ಆ ಸುವಾಸನೆ ಅಥವಾ ಅದರ ವಿಶೇಷ ವಾಸನೆ ಇದೆಯಲ್ಲ, ಅಷ್ಟು ನಮಗೆ ಹಿತವನ್ನಿಸುತ್ತೆ. ಕಾಳೂ ಅಷ್ಟೇ, ಸಾಂಬಾರು ಪುಡಿ ಮಾಡ್ಕೊಳ್ಳುವಾಗ ಅದು ಬೇಕೇ ಬೇಕನ್ನೋ ರೀತಿಯಲ್ಲಿ ಮಹಿಳೆಯರು ಹಾಕ್ಕೊಳ್ತಾರೆ. ಮುಂದಿನ ಕರೆ, ನಮಸ್ಕಾರ. ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ? ರೇಡಿಯೋ ಸದ್ದು ಕಡಿಮೆ ಮಾಡಿ, ರೇಡಿಯೋ ಸದ್ದು ಕಡಿಮೆ ಮಾಡಿದ್ರೆ ಚೆನ್ನಾಗಿರುತ್ತೆ ಶ್ರೋತೃಗಳು, ಇಲ್ಲಾಂದ್ರೆ ನಾವು ಬರೀ ಮಾಡಿ ಮಾಡಿ ಅನ್ನೋ ಥರ ಆಗಿಬಿಡುತ್ತೆ. ಕೊತ್ತಂಬರಿಯನ್ನು ಇಂಗ್ಲೀಷ್ನಲ್ಲಿ ಕೋರಿಯಂಡರ್ ಅಂತ ಹೇಳ್ತಾರೆ. ಕೋರಿಯಂಡರ್ ಸಣ್ಣ ಬಿಳಿ ಪುಷ್ಪಗಳು, ಜೇನು ತಪ್ಪದೆ ಈ ಬೆಳೆ ಹೂವಿನ ಹಂತದಲ್ಲಿರುವಾಗ ಭೇಟಿ ಮಾಡುತ್ತೆ. ನಮಸ್ಕಾರ ಹೇಳಿ, ಯಾರು ತಾವು? ತಮ್ಮ ಹೆಸರು? ಸರ್ ನಮ್ಮ ಹೆಸರು ನಟರಾಜ್ ಅಂತ ಸರ್, ಹುಣಸೂರಿಂದ, ಮೈಸೂರು ಜಿಲ್ಲೆ. ನಟರಾಜ್ ಅವರು ಹುಣಸೂರಿಂದ. ನಟರಾಜ್ ಅಣ್ಣ ಏನ್ ಮಾಡ್ತೀರಿ? ಈಗಾಗಲೇ ನಿಮಗೆ ಪರಿಚಯ ಹಾಗೆ ಕೊಟ್ಟಿದ್ದೀನಿ ಸರ್. ಸಿಂಪಲ್ ಇರ್ಲಿ ಇರ್ಲಿ, ಅಲ್ಲ ನೀವು ಕೃಷಿಕರೇ ಅಲ್ವಾ? ಹೌದು ಸರ್. ಹೌದು ಬೇರೆ ಸರ್, ನಿಮ್ಮಲ್ಲಿ ಒಂದು ಏನು ಅಂದ್ರೆ ಈ ಕೃಷಿ ಆಕಾಶವಾಣಿಯಿಂದ ಪ್ರಸಾರದ ಕಾರ್ಯಕ್ರಮಗಳು, ಕೃಷಿ ಸಿರಿ ಕೃಷಿ ರಂಗ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಆಡಿಯನ್ಸ್ ರೆಸ್ಪಾನ್ಸ್ ಯಾವ ಯೂನಿಟ್ ಅದು ಒಂದು ಬೆಸ್ಟೇ ಇಲ್ವಲ್ಲ ಸರ್ ನಿಮ್ಮಲ್ಲಿ? ಏನ್ ಅರ್ಥ ಆಗ್ಲಿಲ್ಲ ನೀವು ಹೇಳಿದ್ದು. ಅದೇ ಈಗ ಆಕಾಶವಾಣಿಯಿಂದ ಕಾರ್ಯಕ್ರಮಗಳು ಪ್ರಸಾರ ಆಗ್ತದೆ, ಕೃಷಿ ರಂಗ ನಿಮ್ ಈ ಕಾರ್ಯಕ್ರಮಗಳು ಯಾವ್ದೇ ಕಾರ್ಯಕ್ರಮ ಆಗಿರಲಿ, ಆಯ್ತು, ನಾವು ಆಡಿಯನ್ಸ್ ಅದನ್ನ ಕೇಳ್ತೀವಿ, ಅದ್ರ ಬಗ್ಗೆ ನಮ್ಮ ರೆಸ್ಪಾನ್ಸ್ ಅನ್ನ ಕೊಡ್ಬೇಕಾದ ಆಡಿಯನ್ಸ್ ರಿಸರ್ಚ್ ಯಾವ್ದು ಇಲ್ಲ ಸರ್ ಯೂನಿಟ್. ಓ ಹಾಗೆ, ಅಲ್ಲಿ ಬಹಳ ಮುಂದೆ ಹೋಗ್ಬಿಟ್ರಿ ನೀವು. ಓಹೋ, ಆಡಿಯನ್ಸ್ ರಿಸರ್ಚ್ ಯೂನಿಟ್ ಈಗ ಅಷ್ಟೊಂದು ಚಾಲ್ತಿಯಲ್ಲಿಲ್ಲ. ನೀವು ಮಾತಾಡ್ತಿರೋದೇ ನೀವೇ ಆಡಿಯನ್ಸ್ ರಿಸರ್ಚ್ ಪರ್ಸನ್ಸ್ ಅಲ್ಲ? ಏನ ಪತ್ರಗಳು ಏನೋ ಬರೀ ನೀವೇ ನಮ್ಗೆ ರೆಸ್ಪಾನ್ಸ್ ಹೆಂಗ್ ಕೊಡೋದು ಸರ್? ನಿಮ್ ಕಾರ್ಯಕ್ರಮ ಮಾತಾಡ್ತಿರಲ್ಲ, ಮಾತಾಡ್ತೀರಿ, ಪತ್ರ ಬರೀರಿ, ಪತ್ರ ಬರೀರಿ. ನಿಮಗೆ ಮೇಲ್ ಮಾಡ್ಬೇಕು ಅಥವಾ ವಾಟ್ಸಪ್ ಮಾಡ್ಬೇಕಂದ್ರೆ ಅದಕ್ಕೆ ಅವಕಾಶ ಇದೆ, ಅವಕಾಶಗಳಿದಾವೆ. ನೀವು ಸಂಪರ್ಕ ಮಾಡೋದೇ ಅದು ನಮಗೆ ಸಿಗೋ ಪ್ರತಿಕ್ರಿಯೆ. ಆಮೇಲೆ ಅದನ್ನು ಪದೇ ಪದೇ ಏನು ನಮ್ಮ ಕೇಳುಗರ ಸಮೀಕ್ಷೆನ ಮಾಡೋದು ರೂಢಿ ಇಲ್ಲ, ಅಲ್ಲಲ್ಲ ಮಾಡ್ತಾರೆ. ಮತ್ತೆ ನಿಮ್ಮಂತವ್ರು ಸಾಕಷ್ಟು ಜನ ಕೇಳದೆ ಅದೊಂಥರ ಸಂಶೋಧನೆ. ಹೌದು, ಹಾಗೆ ಹಾಗೆ ಹಾಗೆ ನಿಮ್ಮ ಪ್ರತಿಕ್ರಿಯೆಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಏನೋ ಅದಕ್ಕೊಂದು ವ್ಯವಸ್ಥೆ ಬೇಕಂತ ಹೇಳ್ತೀರಿ, ಪತ್ರ ಬರೀರಿ ಆರಾಮಾಗೆ. ನೀವು ಪತ್ರ ಬರೆಯೋ ಅಭ್ಯಾಸ ಇತ್ತಂದ್ರೆ ಸಂತೋಷ ಪಡ್ತೀವಿ. ಒಂದು ಅಂಚೆ ಕಾರ್ಡ್ ನಲ್ಲಿ ಬರಿಬಹುದು, ಅಂತರ್ದೇಶೀಯ ಪತ್ರದಲ್ಲಿ ಬರಿಬಹುದು, ಇಲ್ಲ ಒಂದು ಲಕೋಟೆಯಲ್ಲಿ ಹಾಳೆ ಹಾಕಿ ಅದರಲ್ಲಿ ನಿಮಗೆ ಇಷ್ಟವಾಗುವ ವಿಚಾರವನ್ನ ಪ್ರಸ್ತಾಪ ಮಾಡಿ ಕಳಿಸ್ಬೋದು. ಪತ್ರ ಬರೆಯೋ ಅಭ್ಯಾಸ ಬಹಳ ಒಳ್ಳೇದಲ್ವಾ? ಮತ್ತೆ ಅಲ್ಲ ಪತ್ರ ಬರೆಯೋದೇ ನನ್ನ ಅಭ್ಯಾಸ, ಇಮೇಲ್ ಆ ತರದ ಏನು ಇಟ್ಕೊಂಡಿಲ್ಲ. ನಿಮ್ ಪತ್ರನ ನೋಡ್ಲಿಲ್ಲ ಮತ್ತೆ ನಾವು ಬರೀಲಿಕ್ಕೆ ಅದಕ್ಕೆ ಕೇಳ್ತಾರೆ ನಟರಾಜಣ್ಣ. ನಾವು ಕೃಷಿ ಸಿರಿಯಲ್ಲಿ ಮತ್ತಿನ್ನು ಬೇರೆ ಕಾರ್ಯಕ್ರಮದಲ್ಲಿ ಹೇಳಿಸ್ತೀವಿ, ಇದು ಬರೇ ಕೃಷಿಕರಿಗೆ ಅಂತಲ್ಲ, ಬೇರೆಯವರು ಪತ್ರ ಬರೀಬಹುದು. ನಿಲಯದ ನಿರ್ದೇಶಕರು ಆಕಾಶವಾಣಿ ಮಡಿಕೇರಿ ಇಷ್ಟೇ ವಿಳಾಸ ಸಾಕು. ಹೌದು, ಒಳ್ಳೇದಾಗ್ಲಿ. ಅಯ್ಯೋ ಕೇಳಿದ್ರೆ ನಿಮ್ನ ಹಂಗೆ ಜೈ ಹಿಂದ್ ಅಥವಾ ನಮಸ್ಕಾರ ಅಂತ ಹೆಂಗ್ ಹೇಳೋದು ಅಲ್ವಾ? ತಾಳೆ ಬೆಳೆ ನಿಮಗೆ ಪರಿಚಯ ಅಲ್ವಾ? ಹೌದು. ಆ ಪ್ರಶ್ನೆ ಕೇಳೋದಕ್ಕಿಂತ ಮುಂಚಿತವಾಗಿ ನಮ್ ಚಂದ್ರಣ್ಣ ಅವ್ರಿಗೆ ಪ್ರಶ್ನೆ ಕೇಳಿದ್ದು, ನೀವು ಉತ್ತರ ಹೇಳ್ಬೇಕು. ಸಾಂಬಾರು? ಹೌದು ಹೌದು. ಏ ಕಾಳ ಲೆಕ್ಕ ಬಹಳ ಕಷ್ಟ ಆಗುತ್ತೆ. ನೀವು ಎಷ್ಟು ಕ್ವಿಂಟಾಲ್ ಒಂದು ಎಕರೆಗೆ? ಒಂದು ಎಕರೆಗೆ ಸಾಮಾನ್ಯ ಅಂದ್ರೆ ಒಂದು 6 ಕ್ವಿಂಟಾಲ್ ಬರ್ಬೋದು ಸರ್. ಸ್ವಲ್ಪ ಹೆಚ್ಚು ಕೇಳಿದ್ರೆ 3-4 ಅಥವಾ 5 ಕ್ವಿಂಟಾಲ್ ಬರುತ್ತೆ. ಇನ್ನೂ ತಾಕತ್ ಮಾಡಿದ್ರೆ 6 ಕ್ವಿಂಟಾಲ್ ವರೆಗೂ ತಲುಪಬಹುದು. ಈಗ ಬೆಲೆ ಏನಿದೆ ಅಂತ ಹೇಳ್ಬೋದಾ? ಈಗ ಬೆಲೆ ಸರ್, ಅದು ನಾವಿಲ್ಲೆಲ್ಲ ತಗೊಳೋದ್ ನೋಡಿದ್ರೆ ಸರ್, ಒಂದು ಕೆಜಿಗೆ 250 ರೂಪಾಯಿ ತಗೊಳ್ತಾ ಇದ್ದಾರೆ. 250 ರೂಪಾಯಿ ನಿಮ್ಮಿಂದ ತಗೊಂತಾರ ವ್ಯಾಪಾರಸ್ಥರು? ಹೌದು ಸರ್. ಹಬ್ಬಾ, ಇವತ್ತು ರೈತರೊಬ್ರು ಹೇಳ್ತಾ ಇದ್ರು 100 ರೂಪಾಯಿಗೆ ಮಾರಾಟ ಮಾಡ್ತೀವಿ ಅಂತ. ನಾವು ಅಂಗಡಿಲಿ ನೋಡಿ, ಖಾರ ಪುಡಿ ಅಂತ ಸಾಂಬಾರ್ ಪುಡಿ ತಗೊಳ್ತೀವಲ್ಲ ಸರ್, 250 ರೂಪಾಯಿ ತಗೊಳ್ತಾರೆ ಸರ್. ನೋಡಿ ನೋಡಿ, ಅದು ಬೆಳೆದವರಿಂದ ಖರೀದಿದಾರರಿಗೆ ಹೋಗಿ ಆಮೇಲೆ ಗ್ರಾಹಕರಿಗೆ ಬರೋ ಹೊತ್ತಿಗೆ 2-3 ಪಟ್ಟ ಆಗಿ ಹೋಗಿರುತ್ತೆ. ಹೌದು, ಸಾಗಾಣಿಕೆ ವೆಚ್ಚ ಆಮೇಲೆ ಲಾಭ ತೆರಿಗೆ ಮತ್ತೊಂದು ಮಗದೊಂದು ಅನ್ಕೊಂಡು. ಹೌದು, 1 ಎಕರೆಗೆ 4 ಕ್ವಿಂಟಲ್ ಸರಾಸರಿ ಇಳುವರಿ ಕೊತ್ತಂಬರಿ ಬೆಳೆಯಲ್ಲಿ ಬರುತ್ತೆ. ಹಾಗೆ ಬೀಜ ಎಷ್ಟು ಹಾಕ್ತಾರಂತ ಏನಾದ್ರೂ ಒಂದು ಅಂದಾಜು ಹೇಳ್ಬೋದಾ? ಅಂದಾಜು ಅದು ನಾನು ಬೇರೆ ಬೇರೆ ತಳಿಗಳ ಬಗ್ಗೆ ಕೇಳಿದ್ರೆ ಅಂದಾಜು ಒಂದು 5 ಕೆಜಿ ಅಂತ ಕೇಳಿದೆ ಸರ್. ಸ್ವಲ್ಪ ಹೆಚ್ಚಿಗೆ 10-12 ಕಿಲೋಗ್ರಾಮ್ ಬಿತ್ತನೆ ಬೀಜ ಬೇಕು. ಅದನ್ನ ಬೇಳೆ ಮಾಡಿ ಹಾಕ್ಬೇಕು ಅಂತ ಕೇಳಿದೀನಿ ಸರ್. ಬೇಳೆ ಮಾಡಿ ಆದ್ರೂ ಹಾಕ್ಬಹುದು, ಹಾಗೇನೂ ಹಾಕ್ಬೋದು, ಏನ್ ತೊಂದ್ರೆ ಇಲ್ಲ. ಹೌದು, ನೀವು ಸಣ್ಣ ಪ್ರಮಾಣದಲ್ಲಿ ಬೆಳೀತಾ ಇರ್ತೀರಾ? ಹೌದು ಸರ್, ಸ್ವಲ್ಪ ಜಾಗ ಉಂಟು. ನಾವು ಸುಮ್ಮನೆ ಮನೆಗೆ ಎಷ್ಟು ಬೇಕು ಅಷ್ಟೊಂದು ಎಚ್ಚೋದು ಆ ತರ ಸತ್ತು ಬೆಳ್ಕೊಳ್ತೀವಿ ಸರ್. ಸುಲಭದ ಬೆಳೆ ಅಲ್ವಾ? ಹೌದು ಸರ್, ಅದು ಖರ್ಚೇನು ಇಲ್ಲ ಸರ್. ಒಂದ್ ಇಡೀ ತರ್ತೀವಿ ಸುಮ್ಮನೆ, ಹಂಗ 5 ಗ್ರಾಮ್ ತುಂಬಲ್ ಹಾಕೋದು ಬೆಳ್ಕೊಳ್ತದೆ. ಹೌದು, ಒಳ್ಳೇದಾಗ್ಲಿ ನಟರಾಜಣ್ಣ, ಧನ್ಯವಾದ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಬಿತ್ತರವಾಗ್ತಾ ಇದೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು. ಸಂಪರ್ಕ ಮಾಡಲಿಕ್ಕೆ ಸಂಖ್ಯೆ 200-006-08-22. ರೈತರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ಅನುಭವಿ ರೈತರು ಮಾತನಾಡಬಹುದು, ರೈತ ಮಹಿಳೆಯರು ಸಹ ಸಂಪರ್ಕ ಮಾಡಬಹುದು. ಕೇಳಿದ್ರೆ ನ್ಯೂಸ್ ಆನ್ ಏರ್ ಆ್ಯಪನ್ನು ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲಲ್ಲೇ ಇಟ್ಕೊಂಡ್ರೆ, ಡೌನ್ಲೋಡ್ ಮಾಡಿಕೊಂಡ್ರೆ ಆ ಮೂಲಕನೂ ರೇಡಿಯೋ ಇಲ್ದಲೇ ಮೊಬೈಲ್ ಮೂಲಕ ಕೇಳ್ಬೋದು. ನೆಟ್ವರ್ಕ್ ಚೆನ್ನಾಗಿದ್ದರೆ ಎಲ್ಲಿ ಬೇಕಾದರೂ ಕಾರ್ಯಕ್ರಮಗಳನ್ನು ಆಲಿಸ್ಕೊಳ್ಬೋದು. ಮುಂದಿನ ಕರೆ. ನಮಸ್ಕಾರ, ಹೇಳಿ, ಯಾರು ತಾವು? ಹಲೋ. ಹಾಂ, ತಮ್ಮ ಹೆಸರು? ನಾಗರಾಜ್ ಅವರು ಸರ್, ಬೆನ್ನೂರಿಂದ. ನಾಗರಾಜ್ ಅವರು? ಹೌದು ಸರ್. ಬನ್ನೂರು? ಬನ್ನೂರು. ಹಾಂ ಹಾಂ ಹಾಂ. ಯಾವ ತಾಲೂಕು, ಯಾವ ಜಿಲ್ಲೆ ಬರುತ್ತೆ ಹೇಳಿ? ಮೈಸೂರು ಜಿಲ್ಲೆ, ಟಿ ನರಸೀಪುರ ತಾಲೂಕು. ಮೊನ್ನೆ ದಸರಾ ಕಾರ್ಯಕ್ರಮಗಳು ನಿಮ್ಮೂರ ಕಡೆಗೆ ಆದ್ವಾ ಏನಾದ್ರು? ಏನ್ ಸರ್? ದಸರಾ ಪ್ರಯುಕ್ತ ಕಾರ್ಯಕ್ರಮಗಳು ಏನಾದ್ರು ಆದ್ವಾ? ಮೈಸೂರಿಗೆ ನಾವೇ ಮೈಸೂರಿಗೆ ಹೋಗಿ ನೋಡ್ಕೊಂಡ್ಬಂದು ಸರ್. ಅಲ್ಲ, ನಿಮ್ಮೂರ ಸುತ್ತಮುತ್ತ ಏನಾದ್ರು ಕಾರ್ಯಕ್ರಮಗಳು ಬೇರೆ ಬೇರೆ ಇಲಾಖೆಯವರು ಅವ್ರ ಇವ್ರು ಮಾಡ್ಲಿಲ್ವಾ? ಇಲ್ಲ ಇಲ್ಲ ಸರ್. ಏನಿಲ್ಲ, ನೀವು ಊರಿನವರೇ ಸೇರ್ಕೊಂಡು ಮೈಸೂರು ದಸರಾದ ನೆಪದಲ್ಲಿ ಕಾರ್ಯಕ್ರಮಗಳು ಏನಾದ್ರು ನಿಮ್ಮೂರ್ನಲ್ಲಿ ಮಾಡೋದಿಲ್ವಾ? ನಮ್ಮೂರ್ನಲ್ಲಿ ಏನಂತ ಮಾಡೋದಿಲ್ಲ, ಇನ್ನು ಶ್ರೀರಂಗಪಟ್ಟಣ ಮಾಡ್ತಾರೆ, ನಮ್ಮೂರ್ನಲ್ಲಿ ಏನಿಲ್ಲ. ಹೌದು, ಶ್ರೀರಂಗಪಟ್ಟಣದಲ್ಲಿ ವಿಶೇಷವಾಗಿ ಮಾಡ್ತಾರೆ ಅಲ್ವಾ? ಹೌದು ಹೌದು ಹೌದು. ಏನದು ಅಲ್ಲಿ ಏನು ಸದ್ದು ಬರ್ತಾ ಇದೆ? ಏನಿಲ್ಲ. ಅಯ್ಯೋ ಅಯ್ಯೋ, ಏನ್ ಮಳೆ? ಮಳೆ ಮಳೆ ಇಲ್ಲ, ಮಳೆ ಮಳೆ ಇಲ್ಲ. ನಿನ್ನೆ ಮೊನ್ನೆ ಏನ್ ಮಳೆ ಬಂದಿಲ್ವಾ? ಇಲ್ಲ ಸರ್, ಎರಡ್ ದಿನ ಆಯ್ತು, ಎರಡ್ ದಿನ ಮೇಲೆ ಆಯ್ತು. ಮಳೆ ಬರುತ್ತಂತ ಹೇಳ್ತಾ ಇದೆಯಾ ಕಪ್ಪೆ? ಕೆಲವೊಂದ್ಸರಿ ಕಪ್ಪೆಗಳ ಕೂಗು, ಪಕ್ಷಿಗಳ ಕೂಗು, ಅಥವಾ ನಾಯಿಗಳ ಕೂಗು. ನಾಯಿಗಳು ಒಂದ್ ರೀತಿಯಲ್ಲಿ ಆಕಾಶಕ್ಕೆ ಮುಖ ಮಾಡಿ ಕೂಗಿದ್ರು ಮಳೆ ಹತ್ತಿರದಲ್ಲಿ ಬರುತ್ತಂತ ಹೇಳ್ತಾರೆ. ಅದು ಎಷ್ಟೋ ಸಾರಿ ಸತ್ಯ ಆಗಿದೆ. ಹೌದು. ತಾಳೆ ಬೆಳೆ ತಾವು ನೋಡಿದಿರಲ್ವಾ? ತಾಳೆ ಬೆಳೆಯಲ್ಲಿ ಎಷ್ಟು ವರ್ಷಗಳಲ್ಲಿ ಗಿಡ ಹಾಕಿದ ಬಳಿಕ ಗೊನೆಗಳು ಬಿಡ್ತಾವ ಅಂತ ಹೇಳ್ಬೋದಾ? ಸರಿಯಾಗಿ ಹೇಳಿದ್ರಿ. ನಿಮ್ಗೆ ಅನುಭವ ಇರೋದ್ರಿಂದ ತಕ್ಷಣ ಉತ್ತರ ಹೇಳ್ಬಿಟ್ರಿ. ಈಗ ಹಾಕಿದಿರಾ? ಇಲ್ಲ, ಜಮೀನ ಮಾರ್ಬಿಟ್ಟೆ. ಯಾಕಂತೆ? ಸ್ವಲ್ಪ ಈ ವ್ಯವಸಾಯದ ನಾವ್ ಒಬ್ಬಂತ ಮಾಡೋಕಾಗದೆ. ಇಲ್ಲ, ಒಬ್ಬಂಟಿಗ್ರೆ ಎಷ್ಟೋ ಸಾರಿ ಸಖತ್ತ ಕೆಲಸ ಮಾಡ್ತಾರೆ. ಇಬ್ರು ಮೂರ್ ನಾಲ್ಕು ಜನ ಸೇರ್ಕೊಂಡಾಗ ಸಮಸ್ಯೆ. ಹಂಗೆ ಮಾಡ್ತಾ ಇದೀನಿ ಸರ್. ಒಬ್ಬನೇ ಮಾಡ್ತೀನಿ. ಹೌದು, ಬಿಡಬಾರ್ದು ಬಿಡಬಾರ್ದು. ಎಷ್ಟೋ ಸಾರಿ ಹೇಳ್ತಾರೆ, ನನ್ನ ಮಕ್ಕಳು ಬರಲ್ಲ, ನನ್ನ ಹೆಂಡತಿ ಬರಲ್ಲ, ಅವ್ರು ಬರಲ್ಲ, ಇವ್ರು ಬರಲ್ಲ ಅಂತ. ಏನಿಲ್ಲ, ನೀವೇ ಆಸಕ್ತಿಯಿಂದ ನಿಭಾಯಿಸ್ಕೊಂಡು ಹೋಗ್ಬಿಟ್ರೆ ಎಷ್ಟೆಲ್ಲ ಕೆಲಸ ಮಾಡ್ಬೋದು ಅಲ್ವಾ? ಹೌದು ಸರ್. ಹೌದು, ಒಳ್ಳೇದು ನಾಗರಾಜಣ್ಣ. ಧನ್ಯವಾದ. ನಮಸ್ಕಾರ. ಧನ್ಯವಾದ. ಕೇಳಿದ್ರೆ ಕೊಡಗಿನಲ್ಲಿ ತಾಳೆಯನ್ನ ತುಂಬಾ ಜನ ಬೆಳೀತಾರೆ. ವಿರಾಜಪೇಟೆ ತಾಲೂಕಿನಲ್ಲಂತೂ ಬಹಳ ಚೆನ್ನಾಗಿ ತಾಳೆಯ ಸಾಗುವಳಿ ನಡೆದಿದೆ. ತೋಟಗಾರಿಕೆ ಇಲಾಖೆ ಈ ಹಿಂದೆಲ್ಲ ಒಳ್ಳೆ ಉತ್ತೇಜನ ನೀಡ್ತಾ ಬಂತು. ಖರೀದಿಗೆ ಸಮಸ್ಯೆನಿಲ್ಲ, ನಿಶ್ಚಿತವಾದ ಮಾರುಕಟ್ಟೆ ಇದೆ. ಮುಂದಿನ ಕರೆ. ನಮಸ್ಕಾರ, ಮಾತಾಡಿ. ವ್ಯತ್ಯಾಸ ಆಯಿತು, ಕರೆ ಮಾಡಿ ಮಾತಾಡಿ. ಶ್ರೋತೃಗಳೇ, ಇನ್ನು ಮೂವರು ನಾಲ್ಕು ಜೊತೆ ಮಾತಾಡ್ಬೋದು. ನಮಸ್ಕಾರ, ಹೇಳಿ, ಯಾರು ತಾವು? ತಮ್ಮ ಹೆಸರು? ಹಾಂ, ತಮ್ಮ ಹೆಸರು. ರೇಡಿಯೋ ಸದ್ದು ಕಡಿಮೆ ಮಾಡಿ, ರೇಡಿಯೋ ಸದ್ದು ಕಡಿಮೆ ಮಾಡಿ. ಹಲೋ. ಹಾಂ, ತಮ್ಮ ಹೆಸರು? ಹೆಸರೇನಂದ್ರಿ? ಹಾಂ ಹಾಂ, ನೀವು ಬಹಳ ಸಾರಿ ಸಂಪರ್ಕ ಮಾಡ್ತೀರಿ, ಆದ್ರೂ ರೇಡಿಯೋ ಹತ್ತಿರದಲ್ಲೇ ಕೂತ್ಕೊಂಡು ಮಾತಾಡ್ತಿದ್ದೀರಾ? ಪ್ರತಿಧ್ವನಿಸಿದ್ರೇನೆ ಒಂಥರ ಇಷ್ಟ ಆಗ್ತದ ಚಂದ್ರಶೇಖರ? ಹಾಂ, ನೋಡಿ ನೋಡಿ. ಹಾಂ, ಮಳೆ ಹೇಗಿದೆ? ಹೌದಾ? ಹ್ಮ್, ಹೆಚ್ಚು ಮಳೆ ಬಂದ್ರೆ ಈಗ ಸಮಸ್ಯೆನೆ ಅಲ್ವಾ? ಏನ್ ಸಮಸ್ಯೆ? ಏನ್ ಆಗಲ್ಲ ಸರ್, ನಮ್ದು ಕಲ್ಲ ಗುಡ್ಡ ಅಲ್ಲ. ಹಂಗೆ ಕಲ್ಲು ಕಲ್ಲು ಮಣ್ಣುಗಳಿಗೆ ಎಷ್ಟು ಮಳೆ ಬಂದ್ರೂ ತಪ್ಪೇನಿಲ್ವಾ? ಹಾಗೆ, ಆದ್ರೂ ಅತಿಯಾದ ಮಳೆ ಯಾವ ಬೆಳೆಗೂ ಒಳ್ಳೇದಲ್ಲ ಅಲ್ವಾ? ಹಾ, ಶೀತ ಮತ್ತೆ ಕಡಿಮೆ ಆದ ಉಷ್ಣಾಂಶ ಹೊಡೆತ ಕೊಡುತ್ತೆ ಅಲ್ವಾ? ಹೌದು. ಚಂದ್ರಶೇಖರ್ ಅವರೇ, ಮಲೆನಾಡಿನ ಮಣ್ಣುಗಳಲ್ಲಿ ಯಾವ ಲಘು ಪೋಷಕಾಂಶಗಳ ಕೊರತೆ ಹೆಚ್ಚಾಗಿ ಕಾಣುತ್ತೆ ಅನ್ನೋದು ನಿಮ್ಮ ಪ್ರಶ್ನೆ. ಮಲೆನಾಡಿನ ಮಣ್ಣುಗಳಲ್ಲಿ ಯಾವ್ಯಾವ ಲಘು ಪೋಷಕಾಂಶಗಳ ಕೊರತೆ ಹೆಚ್ಚಾಗಿ ಕಾಣಸಿಗುತ್ತೆ? ಸುಣ್ಣ ಅಂತ ಅಲ್ಲ, ಸತು ಹೇಳಿದ್ರಲ್ಲ ಅದು ಸರಿ. ಸುಣ್ಣ ಸುಣ್ಣ ಸುಣ್ಣ ಹೆಚ್ಚಾಗಿ ಕಾಣೋದಿಲ್ಲ, ಕೊರತೆ ಇರುತ್ತೆ. ಆದ್ರೆ ಅತಿಯಾದ ಕೊರತೆ ಸತು. ಹಾ, ಇನ್ನೊಂದಿದೆ, ಕ್ಯಾಲ್ಸಿಯಂನು ಕೊರತೆ ಇರುತ್ತೆ, ಆದ್ರೆ ಅತಿಯಾದ ಕೊರತೆ ಸತ್ತು. ಆಮೇಲೆ ಇನ್ನೊಂದಿದೆ, ಮೆಗ್ನೇಷಿಯಂ ಅಲ್ಲ, ಬೋರಾನ್. ಸರಿಯಾದ ಉತ್ತರ. ಸತ್ತು ಮತ್ತು ಬೋರಾನ್, ಈ ಎರಡು ಲಘು ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಆಗಿದಾವೆ ನಮ್ಮ ಮಲೆನಾಡಿನ ಮಣ್ಣುಗಳಲ್ಲಿ. ಅತಿಯಾದ ಮಳೆ, ಆಮೇಲೆ ಪೋಷಕಾಂಶಗಳಲ್ಲಿ ಪೈಪೋಟಿ. ಮನುಷ್ಯರಲ್ಲಿ ಹೆಂಗೆ ಪೈಪೋಟಿ ಇದೆಯೋ ಹಾಗೆ ಪೋಷಕಾಂಶಗಳಲ್ಲಿ ಪೈಪೋಟಿ. ಒಂದ್ ಹೆಚ್ಚಾದ್ರೆ ಇನ್ನೊಂದ್ ಕಡಿಮೆ ಆಗುತ್ತೆ ಹಂಗೆ. ಹೌದೌದು, ಹೌದೌದು, ಅತಿ ಮಳೆಗೆ ಅದೊಂದು. ಆಮೇಲೆ ನಾವು ಹಾಕುವ ಸಾವಯವ ಗೊಬ್ಬರಗಳು ಕಡಿಮೆ ಆದಂತೆಲ್ಲ ಈ ಲಘು ಪೋಷಕಾಂಶಗಳ ಕೊರತೆ ಹೆಚ್ಚಾಗ್ತಾ ಹೋಗ್ತದೆ. ಹೌದು, ಧನ್ಯವಾದಗಳು. ನಮಸ್ಕಾರ. ಕೇಳಿದ್ರೆ 200006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. 08272 STD ಕೋಡ್. ನಮಸ್ಕಾರ, ಹೇಳಿ, ಯಾರು ತಾವು? ನಮಸ್ಕಾರ, ತಮ್ಮ ಹೆಸರು? ಶೋಭಾ ವೆಂಕಪ್ಪ ಅಂತ ಸರ್, ಚೇರಂಬಾಣೆಯಿಂದ. ಶೋಭಾ ವೆಂಕಪ್ಪ. ಹಾ ಹಾ ಹಾ, ಚೇರಂಬಾಣೆ. ಹೌದು ಸರ್. ಎಷ್ಟು ಜಮೀನ್ ಇದೆ, ತೋಟ ಇದೆ ಸರ್? ನಮ್ಗೆ 3.5 ಎಕರೆ ಇದೆ. ಹಾ ಹಾ ಹಾ, ಏನ್ ಬೆಳಿತೀರಿ? ಕಾಫಿ ಇದೆ ಸರ್, ಒಳ್ಳೆ ಮೆಣಸು ಇದೆ, ಏಲಕ್ಕಿ ಇದೆ, ಕಿತ್ತಲೆ, ಬಾಳೆ ಎಲ್ಲ ಇದೆ ಸರ್. ಹೌದ್ರಾ? ಎಲ್ಲ ಹಾಕೊಂಡಿದ್ವಿ ಸರ್. ಓಹೋ, ನೀವು ಚೆನ್ನಾಗಿ ತೊಡಸ್ಕೊಂಡಿದ್ರಿ. ಹೌದು ಸರ್, ನಾವಿಬ್ರು ಕೆಲಸ ಮಾಡ್ತೀವಿ ಸರ್ ತೋಟದಲ್ಲಿ. ಗುಡ್, ಒಳ್ಳೇದು. ನಿಮ್ಮ ಸಂಖ್ಯೆನ ಹೇಳ್ಬೋದ್ರಮ್ಮ? ಸಂಖ್ಯೆ ಸರ್ 9444 999 8682 5252. ಮಾತಾಡೋಣ. ಕಾಫಿ, ಏಲಕ್ಕಿ, ಬಾಳೆ, ಆಮೇಲೆ ಅಡಿಕೆ, ಇದು ಕಿತ್ತಳೆ ಅಲ್ವಾ? ಕಿತ್ತಳೆ ಅಂದ್ರೆ ನಮ್ಗೆ ಖರ್ಚಿಗೆ ನಮ್ಗೆ ಬೇಕಾಗುತ್ತೆ, ನಮ್ಮ ಉಪಯೋಗಬೇಕಾಗುತ್ತೆ ಇದೆ ಸರ್. ಜೇನನ್ನು ಸಾಕ್ತೀರಾ? ಇಲ್ಲ ಸರ್, ಜೇನಿನ ಪೆಟ್ಟಿಗೆ ಇದೆ ಸರ್, ಎರಡು ಪೆಟ್ಟಿಗೆ ಅಂದ್ರೆ ಇಡ್ಲಿಲ್ಲ, ಬೇಡ ಅಂತ ಫಸ್ಟ್ ಅಂತ ಪ್ರಯತ್ನ ಪಟ್ಟ ಸರ್ ಆಗ್ಲಿಲ್ಲ ಅಂತ ಹಾಗೆ ತಂದ್ವಿ. ಇಲ್ಲ, ಸಾಕಿ ಸಾಕಿ, ಬಹಳ ಒಳ್ಳೇದು. ಇದು ಸರ್ ಎರಡು ಪೆಟ್ಟಿಗೆ ಇದೆ, ಹಾಗೆ ತಂದು ಮತ್ತೆ ಮನೇಲಿ ಇಟ್ಕೊಂಡಿದ್ವಿ. ಬಿಡಬಾರ್ದು, ಯಾಕಂದ್ರೆ ನಿಮ್ಮ ಪ್ರದೇಶದಲ್ಲಿ ಜೇನು ಚೆನ್ನಾಗಿ ಬರುತ್ತೆ, ಮತ್ತೆ ಉತ್ತಮವಾದ ಕೆಲಸ ಅದು. ತಾವು ಏನು ಓದಿದ್ರಿ ಅಮ್ಮ? ಸರ್ ನಾನು ಪಿ ಯು ಸಿ ಮಾಡಿ ಮತ್ತೆ ಕಂಪ್ಯೂಟರ್ ಡಿಪ್ಲೊಮಾ ಮಾಡಿದ್ದೀನಿ ಸರ್. ಹೌದ್ರಾ? ಗುಡ್. ತಾವು ಈ ಶಿಲೀಂಧ್ರ ನಾಶಕ ಅನ್ನೋದನ್ನ ಕೇಳಿದಿರಲ್ವಾ? ಶಿಲೀಂಧ್ರ ನಾಶಕ ಅಲ್ವಾ? ಶಿಲೀಂಧ್ರ ರೋಗಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ ಅಥವಾ ಶಿಲೀಂಧ್ರ ರೋಗಗಳು ಬಾರದಂಗೆ ಈ ಶಿಲೀಂಧ್ರ ನಾಶಕಗಳು ನೆರವಾಗ್ತವಲ್ವಾ? ಈ ಶಿಲೀಂಧ್ರ ನಾಶಕಗಳಲ್ಲಿ ಯಾವ ಅಂಶ ಹೆಚ್ಚಾಗಿ ಕಾಣ್ತದಂತ ಹೇಳ್ಬೋದ? ಅದರಲ್ಲಿ ಕೆಲವೊಂದು ಅಂಶಗಳು ಹೆಚ್ಚಿಗೆ ಇರ್ತವೆ. ಯಾವ್ದು ಹೆಚ್ಚಿಗಿರುತ್ತೆ ಅಂತ ಈಗ ಉದಾಹರಣೆಗೆ ಗಂಧಕವೂ ಸಹ ಶಿಲೀಂಧ್ರ ನಾಶಕಗಳಲ್ಲಿ ಅಥವಾ ಕೀಟನಾಶಕಗಳಲ್ಲಿ ಇರುತ್ತೆ, ಅಥವಾ ಕೆಲವೊಂದು ರಾಸಾಯನಿಕಗಳಲ್ಲಿ ಇರುತ್ತೆ. ಇದರಲ್ಲಿ ಒಂದು ಹೆಚ್ಚು ಪ್ರಮಾಣದಲ್ಲಿರುತ್ತೆ ಎಲ್ಲಾ ಶಿಲೀಂಧ್ರ ನಾಶಕಗಳಲ್ಲೂ. ಈಗ ಉದಾಹರಣೆಗೆ ಒಂದು ಸಣ್ಣ ಕ್ಲೂ ಕೊಡ್ತೀನಿ ನೋಡಿ. ಬೋರ್ಡೋ ದ್ರಾವಣ. ಬೋರ್ಡೋ ದ್ರಾವಣ ಅಂದ್ರೆ ಏನು ಅನ್ಕೊಂಡು ಹೇಳಿದ್ರೆ ಅದರಲ್ಲಿ ನೀವು ಉತ್ತರ ಸಿಕ್ಬಿಡುತ್ತೆ. ಬೋರ್ಡೋ ದ್ರಾವಣ ಅಂದ್ರೆ ಏನು ಹೇಳಿ? ಅಲ್ಲ, ಬೋರ್ಡೋ ದ್ರಾವಣ ಅಂದ್ರೆ ಏನೇನು ಹಾಕ್ತೀರಿ ಹೇಳಿ? ನಾವು ಮಾಡ್ಲಿಲ್ಲ ಸರ್, ಅದ್ರ ಗೊತ್ತಿಲ್ಲ ನಂಗೆ ಅದ್ರ ಬಗ್ಗೆ. ಬಳಸ್ಕೊಂಡಿಲ್ವ ನೀವು? ಇಲ್ಲ ಸರ್, ಇಲ್ಲ ಸರ್. ಮೈಲ್ ತುತ್ತ ಅಂತ ಅನ್ಕೊಂಡು ಕೇಳಿದಿರಿ ಅಲ್ವಾ? ಮೈಲ್ ತುತ್ತ ಕೇಳಿದಿರಿ. ಮೈಲ್ ತುತ್ತ, ಸುಣ್ಣ, ನೀರು, ಈ ಮೂರು ಸೇರಿದ್ರೆ ಬೋರ್ಡೋ ದ್ರಾವಣ ಆಗುತ್ತೆ. ಬೋರ್ಡೋ ದ್ರಾವಣಕ್ಕೆ ಇಂಗ್ಲಿಷ್ ನಲ್ಲಿ ಕಾಪರ್ ಸಲ್ಫೇಟ್ ಅಂತ ಹೇಳ್ತಾರೆ. ಹೌದು, ಕಾಪರ್ ಅಂತಂದ್ರೆ ಏನು ಹೇಳಿ? ಸತು. ನೋಡಿ ನೋಡಿ, ಕಾಪರ್ ಉಪ್ಪು ಗೊಬ್ಬರ ಬರುತ್ತಲ್ಲ ಸರ್. ಅಲ್ಲ, ಕಾಪರ್ ಅಂದ್ರೆ ಸತು ಅಲ್ಲ, ಜಿಂಕ್ ಅಂದ್ರೆ ಸತು. ಕಾಪರ್, ಕಾಪರ್ ಅಂದ್ರೆ ಕಾಪರ್ ತಟ್ಟೆ, ಕಾಪರ್ ತಾಮ್ರ ತಟ್ಟೆ. ತಾಮ್ರ ಸರ್? ಅದೇ ತಾಮ್ರ. ಹೌದೌದು. ಅಲ್ಲ, ಅದ್ ಕೆಲವೊಂದ್ಸರಿ ಏನಾಗುತ್ತೆ, ಮಾತಾಡುವಾಗ ತಕ್ಷಣ ಹೊಳೆಯೋದಿಲ್ಲ, ಉತ್ತರ ಬರೋದಿಲ್ಲ, ಗಡಿಬಿಡಿ ಆಗ್ತದೆ ಅಲ್ವಾ? ತಾಮ್ರ ಅಥವಾ ಕಾಪರ್ ಅಂಶ ಈ ಶಿಲೀಂಧ್ರ ನಾಶಕಗಳಲ್ಲಿ ಹೆಚ್ಚಾಗಿರುತ್ತೆ. ಹೌದು. ಎಷ್ಟು ವರ್ಷದಿಂದ ರೇಡಿಯೋ ಕೇಳ್ತಿದ್ದೀರಮ್ಮ? ರೇಡಿಯೋ ಸುಮಾರು 20 ವರ್ಷ ಕೇಳ್ತಾ ಇದ್ದಾನೆ ಸರ್. ಓಕೆ. ಒಳ್ಳೆ, ಬೆಳಗ್ಗೆ 5:55 ಹಾಕಿದ್ರೆ ಮತ್ತೆ 5 ಕೇಳ್ತೀವಿ ಸರ್, ಬೆಳಗ್ಗೆ ಸಂಜೆ 2 ಕೇಳ್ತೀವಿ. ಒಳ್ಳೇದು, ಒಳ್ಳೇದು. ಸಂಪರ್ಕ ಮಾಡಿದ್ದಕ್ಕೆ ಧನ್ಯವಾದಗಳಮ್ಮ. ಕೇಳಿದ್ರೆ ಹೀಗೆ ರೈತ ಮಹಿಳೆಯರು, ಯುವಕರು, ಹಿರಿಯರು ಕಾರ್ಯಕ್ರಮಕ್ಕೆ ಸಂಪರ್ಕ ಮಾಡ್ತಾ ಇರ್ತೀರಿ. ಇವತ್ತು ಸಿಗ್ಲಿಲ್ಲ ಅಂದ್ರೆ ಮತ್ತೆ ಮುಂದಿನ ವಾರ ನೀವು ಸಂಪರ್ಕ ಮಾಡಬಹುದು. 200006 ಈ ಸಂಖ್ಯೆನ ಬರೆದಿಟ್ಕೊಳ್ಳಿ. ಈ ವಾರ ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟು ಸಿಗ್ಲಿಲ್ಲ ಅಂದ್ರೆ ಮುಂದಿನ ವಾರ ಭೇಟಿ ಮಾಡೋಣ. ಮುಂದಿನ ಕರೆ. ನಮಸ್ಕಾರ ಹೇಳಿ, ಯಾರು ತಾವು? ನಮಸ್ಕಾರ ಸರ್. ನಮಸ್ಕಾರ ಸ್ವಾಮಿ. ತಮ್ಮ ಹೆಸರು? ಅಪ್ಪಣ್ಣ ಅಂತ. ಬಿ ಶೆಟ್ಟಿಗೆರಿಯಿಂದ ಎರಡನೇ ಸರ್ತಿ ಮಾತಾಡ್ತಾ ಇದ್ದೀನಿ. ತೊಂದ್ರೆ ಇಲ್ಲ. ಅಪ್ಪಣ್ಣವ್ರೆ, ಮಳೆ ಹೇಗಿದೆ ಆ ಕಡೆಗೆ? ಮಳೆ ನಿನ್ನೆಯಿಂದ ಕಡಿಮೆ ಆಗಿದೆ ಸರ್, ವಿರಾಜಪೇಟೆ ಮತ್ತು ಬಿ ಶೆಟ್ಟಿಗೇರಿ. ಬಿ ಶೆಟ್ಟಿಗೇರಿ ನಮಗಂತರ ಕುಟ್ಟಂಜಿ, ಕೊಂಗಣ, ಈ ಬರಪೊಳೆ ಹತ್ತಿರದಲ್ಲಿ ಒಂದೊಂದು ದಿವಸಕ್ಕೆ 5-7 ಮಳೆ ಹೊಡೆದಿದೆ ಮೊನ್ನೆ 4-5 ದಿವಸದಲ್ಲಿ. ಒಟ್ಟು 175 ಮೇಲೆ ದಾಟಿದೆ. ಅದೇ ನಿಮ್ದು, ನಿಮ್ದು ಸಂಖ್ಯೆ 9008780940 ಇದ್ಯಾಕೋ ಹೋಗ್ಲಿಲ್ಲ ನಾವು ಹೋದ್ವಾರ ಸರ್? ಅದು ನಮ್ದು ಈ ನಂಬರ್ ಸರ್, ಮೊನ್ನೆ ನಿಮಗೆ ತಪ್ಪು ನಂಬರ್ ಕೊಟ್ಟಿದ್ದೀನಿ ಸ್ವಲ್ಪ ನೋಡಿ, ಹಳೆಯ ನಂಬರ್ ಆಗ್ಬಿಡ್ತು. ಹೇಳಿ ಹೇಳಿ. ಹೊಸ ನಂಬರ್ 81 9 7 8 2 6 9 4 0 4 0 ಅದೇ ಅನ್ಕೊಂಡೆ ಅನ್ಕೊಂಡು ನಿಮ್ ಜೊತೆ ಮಾತಾಡೋಣ, ಏನಾದ್ರೂ ವಿಶೇಷ ಇದ್ರೆ ರೆಕಾರ್ಡ್ ಮಾಡೋಣ ಅಂತ ಅನ್ಕೊಂಡು ಪ್ರಯತ್ನ ಪಟ್ಟು ಆಗ್ಲಿಲ್ಲ. ಅದೇ ಸರ್, ಸಾರಿ ಸರ್, ನನ್ನದು ನಂಬರ್ ನನ್ನದು ಹಳೆಯ ನಂಬರ್ ಅದು. ಹಳೆಯದು ಅಷ್ಟು ಬೇಗ ಹೋಗಲ್ಲ, ನಮ್ಮ ಮೆದುಳಲ್ಲಿ ಉಳಿದು ಬಿಡುತ್ತೆ. ಹೌದು ಅಪ್ಪಣ್ಣವರೇ, ಪ್ರಶ್ನೆ ತಮಗೆ ಹೇಳಿ ಸರ್. ಅದಕ್ಕಿಂತ ಮುಂಚಿತವಾಗಿ ಈಗ ನಿಮ್ದು ಹಿಡುವಳಿ ಎಷ್ಟು ಅಂತ ಹೇಳಿದ್ರಿ ಅಪ್ಪಣ್ಣವ್ರೇ? ನನ್ನದೊಂದು 3 acres ಇದೆ ಸರ್. 3 acres ಕಾಫಿ, 3 acres 2 acres ಗದ್ದೆಯಲ್ಲಿ ತೋಟ ಮಾಡಿರುವುದು ತಂದೆಯವರು. ಅದರಲ್ಲಿ ಕಾಫಿ ಮೆಣಸು ವಿಪರೀತ ಕಮ್ಮಿ ಇದೆ. ಒಂದು 200 ಅಡಿಕೆ ಇದೆ, ಮತ್ತೆ ಒಂದು 10-12 ಹಲಸಿನ ಹಣ್ಣು, ಸೀಬೆ ಮತ್ತೆ ಇದಾಕಿದೀವಿ, ಮಾವಿನ ಹಣ್ಣಲ್ಲ, ಮತ್ತೆ ಒಂದು 8 ತೆಂಗಿನ ಮರ ಇದೆ ಸರ್. ಅಂದ್ರೆ ಶೀತದ ಜಾಗದಲ್ಲಿ ಬೆಳೆದಿರೋದ್ರಿಂದ ನಿಮ್ಗೆ ಅಷ್ಟೊಂದು ಇಳುವರಿ ಸರಿಯಾಗಿ ಸಿಗ್ತಾ ಇಲ್ಲ ಅಲ್ವಾ? ಇಳುವರಿ ಸಿಗ್ತಾ ಇಲ್ಲ ಸರ್. ಈ ವರ್ಷ ಸ್ವಲ್ಪ ಕಾಫಿ ಸ್ವಲ್ಪ ಚೆನ್ನಾಗಿ ಮಾಡಿದ್ದೀನಿ, ನೀವು ಹೇಳಿದ ಪ್ರಕಾರ ಎಲ್ಲ ಸ್ವಲ್ಪ ಗೊಬ್ಬರ ಸ್ವಲ್ಪ ಚೇಂಜ್ ಮಾಡಿ. ಮತ್ತೆ ಬಸಿಕಾವಿ ಕೊಟ್ಕೊಳ್ಳಿ, ಬಹಳ ಚೆನ್ನಾಗಿ ಬಂದ. ಬಸಿಕಾವಿ ಇದೆ ಇದೆ ಸರ್, ಇದೆ ಇದೆ, ಅದು ಇನ್ನೂ ರಿಪೇರಿ ಮಾಡ್ತೇನೆ, ಇದು ಇನ್ನೂ ನೀರು ಹೋಗ್ತಾನೆ ಇದೆ. ಅದೇ ಸರ್ ಮಾತಾಡೋಣ. ಈಗ ಒಂದು ಪ್ರಶ್ನೆ ತಮಗೆ, ನಿಮ್ದೇ ಕೊನೆ ಕರೆ ಅಂತ ಅನ್ಸುತ್ತೆ. ಹತ್ತಿಯಲ್ಲಿ DCH ತಳಿ ಬಹಳ ವರ್ಷಗಳಿಂದ ಜನಪ್ರಿಯ. ಈ ನಮ್ಮಲ್ಲಿ ಹಂಗೆ ಈಗ ಅರೇಬಿಕ ಕಾಫಿಯಲ್ಲಿ ಚಂದ್ರಗಿರಿ ಅಥವಾ ಹೇಮಾವತಿ ಅಥವಾ ಕಾವೇರಿ ಅನ್ನೋ ತಳಿಗಳಿದಾವೋ ಹಾಗೆ ನಾವು ಉಡುವ ಹತ್ತಿ ಬಟ್ಟೆ ನಮಗೆ ಕೈ ಸಿಗಬೇಕಂತಂದ್ರೆ ಅದಕ್ಕೆ ಬಹಳ ಜನಪ್ರಿಯವಾದ ತಳಿ ಅಂದ್ರೆ DCH. ಇಲ್ಲಿ ಕೊಡಗಿನಲ್ಲಿ ಬೆಳೆಯಲ್ಲ ಅದನ್ನ, ಹತ್ತಿನ ಬೆಳೆಯಲ್ಲ. ಹೌದು, ಆದ್ರೆ ಹತ್ತಿಯ ಬೇರೆ ಬೇರೆ ಏನೋ ಬಳಕೆ ನಮ್ಮಲ್ಲಿ ಆಗುತ್ತೆ ಅಲ್ವಾ? ಬಟ್ಟೆ ರೂಪದಲ್ಲೋ ಅಥವಾ ಬತ್ತಿ ರೂಪದಲ್ಲೋ ಹೀಗೆ. ಈ DCH ಅಂದ್ರೆ ಏನು ಅನ್ಕೊಂಡು ಹೇಳ್ಬೋದಾ? DCH ಹತ್ತಿ ಬೆಳೆಯುದು ಸ್ವಲ್ಪ ನಮಗೆ ಸಂಪರ್ಕ ಇಲ್ಲ. ಹೌದೌದು, ಅದರಿಂದ ಇಲ್ಲ ಗೊತ್ತಾಗುದಿಲ್ಲ ಸರ್. ಗೊತ್ತಿಲ್ಲ. ಹೌದೌದು, ಗೊತ್ತಾಗಲ್ಲ. ಆದ್ರೂ ಸೂಕ್ಷ್ಮವಾಗಿ ನೀವು ಗಮನಿಸಿದ್ರೆ ವಿಚಾರ ಗೊತ್ತಾಗ್ಬಿಡುತ್ತೆ. ಮತ್ತೆ ಸರ್ ಇನ್ನೊಂದು, ನೀವು ನಮ್ಮ ಈ MS ಸ್ವಾಮಿನಾಥನ್ ನಮ್ದು ಹರಿಕಾರ ಅಂತ ಹೇಳಿದ್ರಲ್ಲ ಇದರದು ಇಂಡಿಯಾದಲ್ಲಿ, ಮತ್ತೆ ಇದು ಈ ನಾರ್ಮನ್ ಬೋರ್ಲಾಗ್ ಅಂತ ಒಬ್ರು ಹೌದು ವಿಶ್ವದ ಲೆವೆಲ್ ಅಲ್ಲಿ ಬ್ರೆಜಿಲ್ ನಲ್ಲಿ ಎಲ್ಲೋ ಇದ್ರು ಅಂತ ನಾನು ಓದಿದ್ದೆ. ಅಮೆರಿಕದ ವಿಜ್ಞಾನಿ ಅವರು. ಅಮೆರಿಕದ ವಿಜ್ಞಾನಿ. ಅಮೆರಿಕದ ವಿಜ್ಞಾನಿ. ಹೌದು, ಹಸಿರು ಕ್ರಾಂತಿಯ ರೂವಾರಿ ಅನ್ಕೊಂಡು ಹೇಳ್ತಾರೆ. ಹೌದೌದು. ಹತ್ತಿಯಲ್ಲಿ DCH ತಳಿ, ಹತ್ತಿಯಲ್ಲಿ ಏನೋ ಆವಿಷ್ಕಾರ ಮಾಡಿರುವ DCH ತಳಿ ಅಂತಂದ್ರೆ ಧಾರವಾಡ ಕಾಟನ್ ಹೈಬ್ರಿಡ್. ಡಿ ಅಂದ್ರೆ ಧಾರವಾಡ, ಸಿ ಅಂದ್ರೆ ಕಾಟನ್, ಹೆಚ್ ಅಂದ್ರೆ ಹೈಬ್ರಿಡ್. ನಮಸ್ಕಾರ. ನಮಸ್ಕಾರ, ಧನ್ಯವಾದ. ಕೇಳಿದ್ರೆ ಕಾರ್ಯಕ್ರಮ ಹೊತ್ತಾಗ್ತಾ ಬಂತು, ಇಲ್ಲಿಗೆ ಮುಗಿಸ್ತದೀವಿ. ಸಂಪರ್ಕ ಮಾಡಿದ ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು. ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ವಿಜಯ ಅಂಗಡಿ. ನಾಳಿನ ಕಾರ್ಯಕ್ರಮದಲ್ಲಿ ಹಿರೇಹಳ್ಳಿ ಟಾಲ್ ಅಡಿಕೆ ತಳಿಯ ಬಗ್ಗೆ KN ಜಗದೀಶ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸೇವಾ ಮಾಹಿತಿ. ಗರ್ವಾಲೆ ಗ್ರಾಮತ್ರ ನಾಪಂಡ ಪೋತಿ ಸೋಮಯ್ಯ ಐಂಗಡ ಪೊಣ್ಣು ಸೋಮವ್ವ 96 ಬಯತ್ಲ ಇಂದು ಮರಣಪಟ್ಟಿದೆ. ನಾಪಂಡ ಸೋಮವ್ವ ತಾಮನೆ ಕುಂಬಾರಗಡಿಗೆ ನಾಪಂಡ ಆಕಿರಿ ಕಾರ್ಯ ನಾಳೆ ಮಧ್ಯಾಹ್ನ 2 ಗಂಟೆಗೆ ಗರ್ವಾಲೆ ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡಪ. ಕೋಪಟ್ಟಿ ಗ್ರಾಮದಲ್ಲಿ ವಾಸವಿದ್ದ ಪಾಡಿಯನ ಪೌತಿ ಕುಟ್ಟಪ್ಪನವರ ಪುತ್ರ 70 ವರ್ಷ ಪ್ರಾಯದ ಟಿಕೆಪೆಮ್ಮಯ್ಯ ಅವರು ಇಂದು ನಿಧನರಾಗಿರುತ್ತಾರೆ. ಮೃತರ ಅಂತ್ಯಕ್ರಿಯೆ ನಾಳೆ ಕೋಪಟ್ಟಿ ಗ್ರಾಮದ ಅವರ ಸ್ವಗೃಹದಲ್ಲಿ 11 ಗಂಟೆಗೆ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ